ಯಾರೇ ನಂದರು ನಿನಗೆ ಈ ಜಗದೊಳು, ಯಾರೇ ನಂದರು ನಿನಗೆ, ಯಾರೇ ನಂದರು ನಿನಗೆ ಈ ಜಗದೊಳು, ಯಾರೇ ನಂದರು ನಿನಗೆ, ಯಾರೇ ನಂದರು ನಿನ್ನ ಮೊರಕ ಬಾಡ್ಯಾದು, ವೀರ ಗುರುವಿನ ಸ್ಮರಣೆ ಮರೆಯದಿರು ಅನುದಿನ, ಯಾರೇ ನಂದರು ನಿನಗೆ ಈ ಜಗದೊಳು, ಯಾರೇ ನಂದರು ನಿನಗೆ. ಸಂತೋಷ ಮನಗುವೆ, ಚಿಂತೆಯ ಮಾಡಬ್ಯಾಡೋ ಸಂತೋಷ ಮನಗುವೆ, ಶಾಂತಾದಿಸಲು ಹಿತ ಅಂತಾರೆ ನಿನಗೆ, ಯಾರೇ ನಂದರೆ ನಿನಗೆ ಈ ಜಗದೊಳು, ಯಾರೇ ನಂದರು ನಿನಗೆ, ಯಾರೇ ನಂದರೆ ನಿನಗೆ ಈ ಜಗದೊಳು, ಯಾರೇ ನಂದರು ನಿನಗೆ. ಮೇಲೋ ಮಾಲೀನೋಳು ಕಿಲಿ ಮುದ್ರೆಯ ತೆರೆದು, ಮೇಲೋ ಮಾಲೀನೋಳು ಕೀಲಿ ಮುದ್ರೆಯ ತೆರೆದು, ಆಲಿಯು ನಿಲ್ಲಿಸು ಕಾಲ ಕಾಲದಲ್ಲಿ, ಯಾರೇ ನಂದರೆ ನಿನಗೆ ಈ ಜಗದೊಳು, ಯಾರೇ ನಂದರು ನಿನಗೆ, ಯಾರೇ ನಂದರೆ ನಿನಗೆ ಈ ಜಗದೊಳು, ಯಾರೇ ನಂದರು ನಿನಗೆ. ನರಳುವಾದೇನು ಪಾಡ ಧೈರವ ಬಿಡಬೇಡ, ನರಳುವಾದೇನು ಪಾಡ ಧೈರವ ಬಿಡಬೇಡ, ನಿರಾಕರಿಗುಳೇಶ ನಿರಾಕರಿಗುಳೇಶನ ಪೂರ್ಣವಿರುವುದು ನಿನಗ, ಯಾರೇ ನಂದರೆ ನಿನಗೆ ಈ ಜಗದೊಳು, ಯಾರೇ ನಂದರು ನಿನಗೆ, ಯಾರೇ ನಂದರೆ ನಿನಗೆ ಈ ಜಗದೊಳು, ಯಾರೇ ನಂದರು ನಿನಗೆ ಜಗದೊಳು, ಯಾರೇ ನಂದರು ನಿನಗೆ ಜಗದೊಳು, ಯಾರೇ ನಂದರು ನಿನಗೆ. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ತತ್ವ ಪದ. ಸದಾ ಶಿವಂ ನಾನಾಗುವುದು ನಾನಲ್ಲ, ನಾನಂಬುದು ನಾನೇನಲ್ಲ, ಮಾನವ ಜನ್ಮವು ನಾನಲ್ಲ. Thank you. ಜ್ವರ ದೇಹವಿದು ನಾನಲ್ಲ, ಜರ ಮರಣಗಳು ನಾನಲ್ಲ, ಜ್ವರ ದೇಹವಿದು ನಾನಲ್ಲ, ಜರ ಮರಣಗಳು ನಾನಲ್ಲ, ವೈಭವ ಸಂಸ